ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶ, ನಂತರ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯ ಮರುಪ್ರಸಾರ ಕೇಳಲಿದ್ದೀರಿ. ವಿಷಯ ಕಣ್ಣಿನ ಕಾಳಜಿ. ಆನಂತರ ಲಕ್ಷ್ಮೀಬಾಯಿ ಅಮೃತ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಈಗ ಮೊದಲಿಗೆ ಜಾಹೀರಾತು, ನಂತರ ನಿತ್ಯ ಮೇಘ ಸಂದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 20%. ಬೀದರ್ ಯಾದಗಿರಿ ಜಿಲ್ಲೆಗಳಲ್ಲಿ 25%. ರಾಯಚೂರು ಮತ್ತು ಜೈರಾಬಾದ್ಗಳಲ್ಲಿ 30%. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 35%. ಕೊಪ್ಪಳ ಜಿಲ್ಲೆ ಒಳಗ 45%. ಬಳ್ಳಾರಿ ಜಿಲ್ಲೆ ಒಳಗ 50% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ ಕೇಳುವಿರಿ. ಇದೀಗ ಒಂದು ಜಾಹೀರಾತು. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217-231-9900. ಈಗ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯ ಮರುಪ್ರಸಾರ. ವಿಷಯ ಕಣ್ಣಿನ ಕಾಳಜಿ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ. ಇಂದಿನ ವಿಷಯ ಕಣ್ಣಿನ ಕಾಳಜಿ. ರೈತನ ಪ್ರೀತಿಯ ಮಣಿಮಗ ಕಾಳಿಂಗ. ಹೋ ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ಅವನ ಜೊತೆಗಾರ ಮಾನಿಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರೆ ರೈತನಿಗೆ ವರವು ಇದ್ದಾಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರೆ ರೈತನಿಗೆ ವರವು ಇದ್ದಾಂಗ. ಕರಿಯತ್ತ ಕಾಳಿಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನು ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನು ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ಕಣ್ಣಿನ ಮೇಲೆ ಕಣ್ಣಿರಲಿ. ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಕಣ್ಣಿನ ಮೇಲೆ ಕಣ್ಣಿರಲಿ. ಗೌಡ್ರ ಗೌಡ್ರ ಬಾರಪ್ಪ ಶಿವಣ್ಣ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ನಮಸ್ಕಾರ ಶಿವಣ್ಣ. ಗೌಡ ಶಾನಿಯವರಿಗೂ ನಮಸ್ಕಾರ. ಬಾರಪ್ಪ ಶಿವಣ್ಣ ಬಾ ಬಾ ಬಾ. ಅಲ್ಲ ಬಾ ಶಿವಣ್ಣ, ರಾತ್ರಿ ಬಂದಲ್ಲ ಮತ್ತ ಕತ್ಲಾಗ ನಿಂಗ ಸ್ವಲ್ಪ ಚಲೋತ್ನ ಕಾಣಿಸಂಗಿಲ್ಲ ಮತ್ತ ಎಡು ಬಿದ್ದು ಹೆಂಗ ಮತ್ತ. ಅಲ್ರಿ ಗೌಡ್ರ, ನಿಮ್ ಮನೆಗೆ ಬರ್ಬೇಕಂತಂದ್ರ ನಾ ಕಣ್ಣು ತಕ್ಕೊಂಡೆ ಬರ್ಬೇಕಂತ ಏನಿಲ್ರಿ. ನನಗ ಇಷ್ಟು ರೂಢಿ ಆಗೈತಲ್ಲ, ಕಣ್ಣು ಮುಚ್ಚಕೊಂಡು ನಮ್ ಮನೆಯಿಂದ ಹೊಂಟ್ ನಿಂತಂದ್ರ ಸೀದಾ ನಿಮ್ ಮನೆ ಬಾಗಿಲಿಗೆ ಬಂದ ನಿಂತು ಬಿಡ್ತೀನಿ ನೋಡ್ರಿ. ಅಲ್ಲ ಅಂದ್ರ ಶಿವಣ ಬಾಳ ರೂಢಿ ಆಗೈತಿ ನಮ್ ಮನೆಗೆ ಬರೋದು ನಿನಗ ಅಂತ ಅಂದಾಗ ಆದ್ ಬಿಡ. ಹೌದಲ್ರಿ ಮತ್ತ ಗೌಡ ಶಾನಿ ಅವರು. ಏನಿಲ್ಲಪ್ಪ, ನೀವಿಬ್ರು ಮಾತಾಡ್ಕೊಂತ ಕೂಡ್ರಿ, ನಾನ್ ಸ್ವಲ್ಪ ಕೆಲಸ ಮುಗಿಸ್ ಬರ್ತೀನಿ. ಆಯ್ತಾಯ್ತ್ರಿ ಮಾಡ್ರಿ, ನಿಮ್ ಕೆಲಸ ಬಹಳ ಇರ್ತಾವ. ಮತ್ತ ನೆನಪ ಹಾರಬೇಡ್ರಿ ಮತ್ತ ನಮ್ದು. ಹಂಗ್ಯಾಂಗಪ್ಪ ಶಿವಣ್ಣ, ನಿಮ್ ಆತರ ಮುಗಿಲಿ. ಆಯ್ತಾಯ್ತ್ರಿ ಆಯ್ತ್ರಿ ಶಿವಣ್ಣ ಹೇಳ್ರಿ ಗೌಡ್ರ. ಅಲ್ಲ ಮತ್ತ ಬಿದರ್ಕ ಹೋಗಿ ಬಂದೇನ? ಅಲ್ಲ ನಾನ್ ನಿನ್ಗ ಒಂದ್ ವಿಷಯ ಹೇಳಿದೇನಪ್ಪ, ಅಲ್ಲಿ ಹೋದಾಗ ಡಾಕ್ಟರ್ ಸಾಹೇಬ್ರಿಗೆ ಕೇಳ್ಕೊಂಡು ಬಾ, ರಾತ್ರಿ ಹೊತ್ನಾಗ ಈ ದನಗಳೇನ್ ಬರ್ತಾವ ನೋಡು, ಅವುಗಳ ಕಣ್ಣಾಗ ಲೈಟ್ ಏನಾದ್ರೂ ಬಿತ್ತು ಅಂದ್ರೆ ಮಿಂಚುತ್ತಾವಲ್ಲ. ಹೌದಲ್ರಿ, ಅದ್ರ ಬಗ್ಗೆ ಕೇಳ್ಕೊಂಡು ಬಾ ಅಂತೇಳಿ. ಅಲ್ರಿ ಗೌಡ್ರ, ನೀವು ಹೋದ್ ಸಲ ಈ ಮಾತು ಹೇಳಿದ್ರಿ. ಹೌದು, ಅದನ್ನ ನಾನು ಮರೀಲಿಲ್ರಿ. ಮತ್ತ ಬೀದರ್ಕ್ ಹೋಗಿ ಬಂದೆ, ಮತ್ತ ಹೋಗಿ ಮತ್ತ ದನದ ದವಾಖಾನೆಗೆ ಹೋಗಿ ಭೇಟಿಯಾಗಿ ಡಾಕ್ಟರ್ ಸಾಹೇಬ್ರಿಗೆ ಭೇಟಿಯಾಗಿ ನೀವ್ ಹೇಳಿದ್ ದಟ್ಟ ವಿಷಯ ಅಲ್ರಿ ಗೌಡ್ರ, ಕಣ್ಣಿನ ಬಗ್ಗೆ ಪೂರಾ ತಿಳ್ಕೊಂಡು ಬಂದಿನಿ ನೋಡ್ರಿ. ಮತ್ತೆ ಒಮ್ಮೆ ಹೋಗಿರ್ತೀವಿ ಅಂತಂದ್ಮೇಲೆ ಎಲ್ಲಾ ಬರೋಬ್ಬರಿ ತಿಳ್ಕೊಂಡು ಬರ್ಬೇಕು ನೋಡ್ರಿ. ಅದಕ್ಕ ಅವ್ರೆಲ್ಲಾ ಬಹಳ ವಿಚಾರ ಹೇಳದ್ರಿ ಗೌಡ್ರ. ಈಗ ಕಣ್ಣಾಗ ನೀವ್ ಏನ್ ಅಂದಿರಲ್ಲ, ಹೊಳಿತಾವ ಕಣ್ಣ ಮಿಂಚ್ತಾವ ಕಣ್ಣು ಯಾಕ ಅಂತ ಹೇಳಿ ಅಂತಂದ್ರು. ಹೌದ್, ಯಾಕಂದ್ರೆ ಇದು ನಾ ಸಣ್ಣ ಅಂದಿರೋದು ನೋಡಿನಪ್ಪ. ಹೌದಲ್ರಿ, ನಾನು ನೋಡಿನಿಲ್ರಿ ಗೌಡ್ರ. ಅವು ಏನಾಗ್ತಾವ ಅಂತಂದ್ರ ಕಣ್ಣಾಗ ಒಂದ್ ಪರಿ ಇರ್ತದಂತ್ರಿ. ಕಣ್ಣಾಗ ದನಗಳ ಕಣ್ಣಾಗ ಒಂದ್ ಪರಿ ಇರ್ತದಂತ. ಅದಕ್ಕ ಟ್ಯಾಪಿಟಮ್ ಲೂಸಿಡಮ್ ಅಂತ ಹೇಳಿ ಹಿಂಗೇನೋ ಅಂದ್ರಿ ಡಾಕ್ಟರ್. ಟ್ಯಾಪಿಟಮ್ ಲೂಸಿಡಮ್ ಅಂತ ಹೇಳಿ ಅದೇನ್ ಮಾಡ್ತದ ಅಂತಂದ್ರ ಅದು ಕರಡಿ ಇದ್ದಂಗ ಕೆಲಸ ಮಾಡ್ತದಂತ್ರಿ. ಅದ್ ಕಣ್ಣಾಗ ಅದಕ್ಕ ಲೈಟ್ ಅದ್ರ ಮೇಲೆ ಮಿಂಚುತ್ತದ. ಅದು ಏನಂತಂದ್ರ ದನಗಳಿಗೆ ಒಂದ್ ಸ್ವಲ್ಪ ರಾತ್ರಿ ಹೆಚ್ಚಿ ಕಣ್ಣು ಕಾಣಿಸ್ಲಿ ಅಂತ ಹೇಳಿ ಅದು ಬೆಳಕ್ ಹಿಡ್ಕೊಂಡು ಹೆಚ್ಚಿನ ಬೆಳಕನ್ನು ಕೊಡ್ತದ ಅಂತ ನೋಡ್ರಿ. ಅಲ್ಲ ಬನ್ನಿ, ಮತ್ತೇನ್ ಕೇಳಿದ್ರಿ ಡಾಕ್ಟರ್ ಸಾಹೇಬ್ರಿಗೆ? ಗೌಡ್ರ ನಾ ಎಲ್ಲಾ ಕೇಳಿದ್ರಿ, ಎಲ್ಲಾ ಬೇರೆ ಮತ್ತೆ ವಿಚಾರ. ಅಲ್ರಿ ಸಾಹೇಬ್ರ, ಇಂಥದ್ದು ಮನುಷ್ಯರ ಕಣ್ಣಾಗು ಇದ್ರ ಬೇಷ ಆಗ್ತಿತ್ತಲ್ಲ ಅಂತ ಹೇಳತ್ತಂತೆ. ಅಲ್ಲಪ್ಪ ಶಿವಣ, ನೀನು ಬರೋಬ್ಬರಿ ಕೇಳಿದ್ರಿ ನೋಡು ಪ್ರಶ್ನೆ ಡಾಕ್ಟರ್ ಸಾಹೇಬ್ರಿಗೆ. ಅದಕ್ಕ ಮತ್ತ ಅವ್ರೇನಂದ್ರಪ್ಪ? ಅವ್ರೇನಂದ್ರ ಅಂತಂದ್ರ, ಇಲ್ಲಪ್ಪ ಶಿವಣ್ಣ, ಏನ್ ಮಾಡುದು, ಮನುಷ್ಯ ಮತ್ತ ಹಂದಿ ಇವ್ ಎರಡೇನ್ ಪ್ರಾಣಿ ಅದಾವಲ್ಲ, ಈ ಪ್ರಾಣಿ ಒಳಗ ಮಾತ್ರ ಇಂಥದೊಂದು ಪರದೆ ಪರಿ ಇಲ್ಲ. ಅದು ಮನುಷ್ಯರೊಳಗೂ ಇಲ್ಲಂತ್ರಿ, ಹಂದಿ ಒಳಗೂ ಇಲ್ಲಂತ್ರಿ. ಅಂತಂದ್ರ ಮನುಷ್ಯನ ಕಣ್ಣು ಹಂದಿ ಕಣ್ಣು ಒಂದೇ ತರ ಇರ್ತಾವ ಅಂತ ಅಂದ್ರಿ? ಮತ್ತೆ ಮನುಷ್ಯ ಹಂದಿ ಒಂದೇ ಅಂದ್ರಿ ಮತ್ತೆ? ಆದ್ರ ಏನಿಲ್ರಿ, ಕಣ್ಣಿನ ಸೂಕ್ಷ್ಮ ಶಕ್ತಿ ಏನದಲ್ಲ ಅದು ಮನುಷ್ಯರೊಳಗೂ ಐತಿ, ದನದೊಳಗೈತಿ, ಎಲ್ಲಾ ಪ್ರಾಣಿಗಳಲ್ಲಿ ಐತಿ ಅಂತ ಹೇಳಿ ತಿಳಿಸಿ ಹೇಳಿದ್ರಿ. ಪಾಶಿವಣ್ಣ, ಕಣ್ಣಾಗ ನೀರ್ ಸುರ್ತಲ್ಲಪ್ಪ ಇನ್ನೊಂದು? ಹೌದಲ್ರಿ, ಅದಕ್ಕೇನ್ರ ಕಾರಣ ಕೇಳಿದೆ ಡಾಕ್ಟರ್ ಸಾಹೇಬ್ರಿಗೆ. ಕೇಳಿದ್ರಿ ಅವ್ರಂತಂದ್ರು, ಈ ಸಮಸ್ಯೆ ಏನೈತಲ್ಲ ಕಣ್ಣಾಗ ನೀರ್ ಬರೋದು, ಇದು ನಿಮ್ದು ಒಬ್ಬರದೇ ಸಮಸ್ಯೆ ಅಲ್ಲ ಮತ್ತೆ ನಮ್ದು ಒಬ್ಬರದೇ ಸಮಸ್ಯೆ ಅಲ್ಲ, ಇದು ಸಾಮಾನ್ಯವಾಗಿರುವಂತಹ ಸಮಸ್ಯೆ ಅಂತ ಹೇಳಿ ಡಾಕ್ಟರ್ ಸಾಹೇಬ್ ಹೇಳಿದ್ರು. ನಾ ಅಲ್ಲೇನು ದವಾಖಾನೆಗೆ ಹೋಗಿದ್ದಲ್ರಿ, ಅಲ್ಲಿ ಅಂತಾದೇ ಒಂದು ದನ ತಂದು ಕಟ್ಟಿ ಹಾಕಿದ್ರಿ ಅದ್ರ ಕಣ್ಣ ನೀರ್ ಸೋರುವಂತದ್ದು. ನಾನು ಕೇಳಿದೆ ಸಾಹೇಬ್ರ, ಇದೇನು ಇದ್ರ ಕಣ್ಣಾಗ ನೀರ್ ಯಾಕೆ ಸೋರ್ತಾವ? ಅವ್ರಂದ್ರು, ನೋಡಪ್ಪ ನಮ್ ರೈತರು ಏನ್ ಮಾಡ್ತಾರ, ದನಗಳನ್ನ ಕಟ್ಟದ ಮೇಲ ಅದ್ರ ಕಡೆ ಲಕ್ಷ್ಯ ಕೊಡಂಗಿಲ್ಲ, ಎಲ್ಲಿ ಕಟ್ಟಿರ್ತಾರ ಕಟ್ಟಿದ ಜಾಗ ಬಹಳ ಮುಖ್ಯ, ಅದು ಸುರಕ್ಷಿತ ಇರಬೇಕು ಕಣ್ಣಿಗೆ ಅಂದಂಗ. ಅದು ಸುರಕ್ಷಿತ ಇರಬೇಕು ಅಂತಂದ್ರೆ ಏನ್ ಮಾಡ್ತಾರ, ಒಂದ್ ಕಡೆ ಕಟ್ಟತಾರ್ರೆ, ಅದ್ರ ಮಗ್ಲ ಒಂದ್ ಕಣ ಇರ್ತೈತಿ, ಅಲ್ಲಿ ತೂರಕ್ ಚಾಲೂ ಮಾಡಿಬಿಡ್ತಾರ. ಆ ತೂರಿದ್ದೇನು ಸೋಂಕ್ ಇರ್ತೈತಿ, ಧೂಳು ಕಸ ಏನಿರ್ತದೆ ಅದು ದನಗಳ ಕಡೆ ಹೊಂಟಿತ್ತು ಅಂತಂದ್ರೆ ಕಣ್ಣಾಗ ಬಂದು ಬೀಳ್ತದ ಗ್ಯಾರಂಟಿ ರೀ ಕಣ್ಣಾಗ ಬಂದು ಬೀಳ್ತೈತಿ ಮತ್ತ ಅವಾಗ ಏನಾಗ್ತೈತಿಪ್ಪ ಅಂತಂದ್ರೆ ಅದಕ್ಕೆ ನೋವಾಗಿ ಕಣ್ಣಂದ್ರೆ ಮತ್ತೆ ನೀರು ಸೋರದಲ್ಲಪ್ಪ ಸೋರಾಗ್ತಿಲ್ಲ ಮತ್ ನಮ್ ಕಣ್ಣಾಗ ಬಿದ್ರೆ ಆಗದಲ್ಲಪ್ಪ ಮತ್ತೆ ಆಗ್ತದಲ್ರಿ ಧೂಳು ಬೀಳ್ತಾವ ನಮ್ ಕಣ್ಣಾಗ ಕಸ ಬೀಳ್ತೈತಿ ಸೋಂಕು ಬೀಳ್ತೈತಿ ನಾವೇನು ತ್ರಾಸ ಮಾಡ್ಕೋತೀವಿ ತ್ರಾಸ ಆಗ್ತೈತಿ ಅವಾಗ ಮತ್ತೆ ಕಣ್ಣ ನೀರ್ ಬರೋದು ಸಹಜವಾದಂತದ್ದು ಸೋರ್ತಾವ ಇದು ಒಂದು ಕಾರಣ ಮತ್ತೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರ ಈಗ ಬಿಸಿಲಿದ್ದಾಗ ನಮ್ಮ ರೈತರು ಏನ್ ಮಾಡ್ತಾರ್ರಿ ತಾವು ಹೋಗಿ ನೆಳ್ಳಾಗ ನಿಂದಿರ್ತಾರ ಅಲ್ಲಪ್ಪ ದಣು ಆರಿಸ್ಕೊಲಿಕ್ಕೆ ಮತ್ತ ನೆಳ್ಳ ಹೋಗ್ಬೇಕ ಮತ್ತ ದನಗಳು ಏನ್ ಮಾಡ್ಬೇಕ್ರಿ ಬಿಸಿಲಾಗೆ ಕಟ್ಟಿಸಿ ಬಿಡ್ಬೇಕು ಅವನ್ನ ಇವೆಲ್ಲ ಆರು ಅದು ಕಟ್ಟಿದಾಗ ಕುಂಟಿ ಹೊಡೆ ಮುಂದೆ ಏನಂತೇಳ ಅದಕ್ಕ ಅವನ್ನ ಮಾತ್ರ ಬಿಸಿಲಾಗ ಕಟ್ಟುದು ತಾವು ಹೋಗಿ ನೆಳ್ಳಾಗ ನಿಂದಿರೋದು ಅಂತಂದ್ರ ಅವಕ್ಕೂ ತ್ರಾಸ ಆಗ್ತೈತಿ ಅಲ್ಲಿ ದನಗಳ ಕೊಂಬ ಏನಿರ್ತಾವಲ್ರಿ ಕೊಂಬು ಕಾಯ್ದು ಅದ್ರದ್ದು ಒತ್ತಡ ತಲೆ ಮೇಲೆ ಬೀಳ್ತದಂತ್ರಿ ತಲೆ ಮೇಲಿಂದ ಒತ್ತಡ ಏನಾಗ್ತೈತಿ ಕಣ್ಣಿನ ಮೇಲೆ ಬಿದ್ದು ಕಣ್ಣು ಸೂರಾಗ್ ಚಾಲು ಆಗ್ತಾವ ಅಂತಂದ್ರ ಈ ಬ್ಯಾಸಗಿ ಟೈಮ್ ವಿಶೇಷವಾಗಿ ಇದು ಸ್ವಲ್ಪ ಕಾಳಜಿ ವಹಿಸಬೇಕಂತ ಹೌದಲ್ರಿ ಹೌದಲ್ರಿ ಮತ್ತ ಇದು ಒಂದು ಕಾರಣ ಆಯ್ತ್ರಿ ಇದಾದ ನಂತರ ಇನ್ನೊಂದು ಕಾರಣ ಹೇಳಿದ್ರಿ ಮತ್ತೊಂದು ಹೇಳಿದ್ರೆ ಏನಂತ ಈ ಬ್ಯಾಕ್ಟೀರಿಯಾ ಅಂತ ಇರ್ತಾವಲ್ರಿ ಕ್ರಿಮಿಗಳು ಅವು ಸಹಿತ ಕಣ್ಣಾಗ ಬಿದ್ದು ಸೋಂಕಾಯಿತು ಅಂತಂದ್ರ ಅವಾಗ ಸಹಿತ ನೀರು ಕಡಿತೈತಿ ಅಂತ ಹೇಳಿ ಹೇಳಿದ್ರಿ ಅಲ್ಪ ಮತ್ತ ಮನುಷ್ಯರಿಗೆ ಹೆಂಗ ಕಣ್ಣು ಬ್ಯಾನಿ ಬರ್ತಾವ ಹಂಗ ದನಗಳಿಗೂ ಬರ್ತಾವ ಅಂತ ಅದೇ ರೀತಿ ನೋಡ್ರಿ ಆಮೇಲೆ ಅವರು ಅದನ್ನು ಹೇಳಿದ್ರಿ ಇನ್ನೊಂದೇನೋ ಅದು ಒಳಗಿನಿಂದ ಒಂದು ನಮೂನಿ ಕ್ಯಾನ್ಸರ್ ಅಂತ್ರಿ ಅದು ಅದು ಮೂಗಿನಿಂದ ಕಣ್ಣಿನ ತನಕ ಹೋಗೈತಿ ಅಂತ್ರಿ ಅದು ಅಂತದೇನಾದ್ರೂ ಹಬ್ಬಿತು ಒಳಗ ಅಂತಂದ್ರ ಅದು ಹೊರಗೆ ಗೊತ್ತಾಗುದಿಲ್ಲ ಅಂತ್ರಿ ಅಂತ ಸಂದರ್ಭದಾಗ ಸಹಿತ ಕಣ್ಣು ಗುಡ್ಡಿ ಹೊರಗೆ ಬಂದಂಗಾಗಿ ನೀರು ಹನಿ ಕಡಿತದಂತ್ರಿ ಅಂದ್ರೆ ಒಳಗ್ ಕ್ಯಾನ್ಸರ್ ಗಡ್ಡಿ ಇದ್ರ ಇದು ಒಂದ್ ರೀತಿ ಕಾರಣ ಅಂತ ಹೇಳಿದ್ರಿ ಅದಕ್ಕೆ ಅವ್ರೇನಂದ್ರು ಇಂಥವೇನಾದ್ರೂ ಇದ್ರ ಒಂದ್ ದಿವಸ ನೋಡಿದ್ರ ಚಂದ ಎರಡು ದಿವಸ ತಡ ಆಗಿ ಹೋಯ್ತು ಮೂರನೇ ದಿವಸ ಮಾತ್ರ ಅಂತ ದನ ಎನಿ ಕಂಡೀಷನ್ ನೀವು ಕಣ್ಣಾಗ ನೀರು ಸುರಿತೈತಿಲ್ಲ ಅವನ್ನ ಸೀದಾ ದವಾಖಾನೆಗೆ ತಗೊಂಡು ಬಂದು ಡಾಕ್ಟರ್ ತೋರಿಸಬೇಕು ಅಂತೇಳಿ ಇದನ್ನ ಸ್ಪಷ್ಟಾಗಿ ಹೇಳಿದ್ರು ನೋಡಪ್ಪ ಶಿವಣ್ಣ ಅಂದ್ರೆ ನನಗೇನ್ ಒಂದು ಗುರ್ತಾತು ಅಂತಂದ್ರ ಕಣ್ಣಾಗ ನೀರ್ ಸೋರ್ಲಿತ್ತು ಅಂತಂದ್ರೆ ಒಂದ್ ಎರಡು ದಿನ ನೋಡುದು ಮೂರನೇ ದಿವಸ ದವಾಖಾನೆ ಕರ್ಕೊಂಡು ಹೋಗೋದಲ್ರಿ ಅಲ್ಲಪ್ಪ ಶಿವಣ ಇನ್ನೊಂದ್ ಮಾತನ ಈಗ ಕಣ್ಣಾಗಿದು ಅರ್ಚ್ ಅಂತಾರಲ್ಲಪ್ಪ ಆಮೇಲೆ ದುರ್ಮಂಸ ಅಂತಾರ ಇದೇನ್ರ ಕೇಳಿದೆ ಡಾಕ್ಟರ್ಗೆ ಅದೇ ಗೌಡ್ರ ನೀವು ಅರ್ಚ್ ಅಂದ್ರಲ್ರಿ ನಮ್ ಕಡೆ ಅರ್ಚಿ ಅರ್ಚು ಹಿಂಗೇನೇನೋ ಅಂತಾರ ಅದು ಒಂದು ನಮೂನಿ ಏನು ಅದು ಕ್ಯಾನ್ಸರ್ದು ಮಾಂಸ ಇದ್ದಂಗ ಇರ್ತೈತಿ ಅಂತ ದುರ್ಮಾಂಸ ನಾ ಡಾಕ್ಟರ್ ಸಾಹೇಬರಿಗೆ ಈ ಮಾತು ಕೇಳಿದ್ರಿ ಅವರು ಕರ್ಕೊಂಡು ಹೋಗಿ ಒಂದು ದನ ತೋರಿಸಿದ್ರಿ ನೋಡಪ್ಪ ಈಗ ಒಳಗಿಂದು ಕಣ್ಣಾಗ ಮುಗಿನ ಕಡೆ ಭಾಗ ಏನ್ ಇರ್ತೈತಲ್ಲ ಅಲ್ಲಿ ಒಂದು ಪೊರೆ ಇರುತ್ತ ಅದು ಮೂರನೇ ರೆಪ್ಪೆ ಅಂತ ಹೇಳಿ ಅಂತಾರೆ ಅದು ದಪ್ಪ ಹಾಕೋತ್ ಬರುತ್ತಂತ ಅದು ಇಷ್ಟು ದಪ್ಪ ಆಗುತ್ತಂತಲ್ಲ ಒಮ್ಮೊಮ್ಮೆ ಅಂತಂದ್ರೆ ಕೆಳಗಿನ ಗುಡ್ಡಿಗೆ ಹಾಯ್ಕೊಂಡನ ಒಂದು ಮಾಸ ಬೆಳಿತೈತೆ ಅಂತಾರೆ ಅದನ್ನೇನಾರೇ ದಿನ ದಿನ ಬೆಳೆಯಕ್ ಬಿಟ್ರಿ ಅಂತಂದ್ರ ಇಡೀ ಕಣ್ಣಿನ ಗುಡ್ಡಿ ತುಂಬಾ ವ್ಯಾಪಿಸಿ ಬಿಡ್ತೈತಿ ಅದಕ್ಕೆ ಕಣ್ಣಿನ ಕ್ಯಾನ್ಸರ್ ಅನಿಸಿಕೋತೈತಿ ಅವಾಗ ಇಡೀ ಕಣ್ಣ ಕಿತ್ತಿ ಹಾಕಬೇಕಾಗ್ತದ ಅಂದ್ರೆ ಒಂದು ಕಣ್ಣು ಕಳ್ಕೋಬೇಕಾಗ್ತದ ಶಿವಣ್ಣ ಅದಕ್ಕೆ ಇದಕ್ಕೇನು ಒಂದು ಸ್ವಲ್ಪ ದೊಡ್ಡದಾಗತ್ತೈತಿ ಅಂತ ಹೇಳಿ ಏನು ಗೊತ್ತಾಯ್ತಲ್ಲ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸೀದಾ ದವಾಖಾನೆಗೆ ತಗೊಂಡ್ ಬಂದು ತೋರಿಸಬೇಕು ಅದಕ್ಕೆ ಔಷಧ ಅದಾವ ಮಲಾಮ್ ಅದಾವ ಏನಿಲ್ಲ ಅಂತಂದ್ರೆ ಕಡಿ ಒಂದು ಸಣ್ಣ ಸಣ್ಣ ಆಪರೇಷನ್ ಐತಿ ಅಂತಂದ್ರೆ ಚಿಂತೆ ಮಾಡಂಗಿಲ್ಲ ಅಂತಂದಂಗ ಡಾಕ್ಟರ್ ಸಾಹೇಬ್ ದವಾಖಾನೆ ಹೋಗ್ಬೇಕು ಪಟಾಪಟ ಒಂದು ಸಣ್ಣ ಆಪರೇಷನ್ ಆಯ್ತು ಅಂತಂದ್ರ ಅದನ್ನ ದುರ್ಮಾಂಸ ತೆಗೆದು ಬಿಡ್ತಾರ ಕಣ್ಣಿಗೇನು ತ್ರಾಸ ಆಗಂಗಿಲ್ಲ ಮತ್ತೆ ನೋಡಾಕ ದೃಷ್ಟಿನೂ ಏನ್ ತೊಂದರೆ ಆಗಂಗಿಲ್ಲ ಕಣ್ಣು ಆರಾಮಾಗ್ತೈತಿ ದನ ಆರಾಮಾಗಿ ಕೆಲಸ ಮಾಡ್ಕೊಳ್ಬಹುದು ಅಲ್ಲಪ್ಪ ಶಿವಣ ನೋಡು ಒಂದು ಕಣ್ಣು ಹೋಯ್ತು ಅಂತಂದ್ರ ಕೆಲಸ ನಾವ್ ಹೆಂಗ್ ಬರೋಬ್ಬರ್ ತಕೊಳಕಾಗ್ತಿರಪ್ಪ ಹೌದಲ್ರಿ ಆಗೋದಿಲ್ಲ ಅಲ್ಲಪ್ಪ ಶಿವಣ ಇನ್ನೊಂದ್ ಮಾತು ಈ ಕಣ್ಣಾಗ ಬಿಳಿಗುಡ್ಡೆ ಆಗ್ತಲ್ಲಪ್ಪ ಹಾ ಅದೇ ರೀ ಅದು ಬೆಳ್ಳಗಾಗಿರ್ತದೆ ಬೆಳ್ಳಗಾಗಿರ್ತು ನೋಡು ಇಂತಹದ್ದ ಒಂದು ದನ ಅಲ್ಲಿ ಬಂದಿತ್ರಿ ಗೌಡ್ರ ನಾ ಕೇಳಿದೆ ಸಾಹೇಬ್ರ ಮತ್ತ ಇದ್ರ ಕಣ್ಣು ಗುಡ್ಡಿ ಪೂರಾ ಬೆಳಗಾಗಿ ಬಿಟ್ಟೈತಿಲ್ರಿ ಇದೇನ್ ಕಾರಣ ಅಂತೇಳಿ ಅದಕ್ಕೇನಂದ್ರ ಅವರು ಅವ್ರೇನಂದ್ರು ಶಿವಣ್ಣ ಇದಕ್ಕೆ ಕಾರಣ ಯಾರು ಅಂತ ಹೇಳಿ ತಿಳ್ಕೊಂಡಿದಿ ನೀನು ಅಂತಂದ್ರು ನಾವಪ್ಪ ಕಾರಣ ಇದಕ್ಕೆ ನಮ್ ರೈತರು ಏನ್ ಮಾಡ್ತಾರ ಬಾರ್ಕೋನ್ ತೋಂಡು ಈ ನಮೂನಿ ಹೊಡೆದಾರಪ್ಪ ಅದಕ್ಕೆ ಕಣ್ಣು ಮುಖ ಮಾರಿ ನೋಡ್ಲಾರ್ದಂಗ ಹೊಡೆದಾರ ಆ ಪರಿ ಕಣ್ಣಿಗೆ ಬಡದ ಮೇಲೆ ಅದು ಎದಕ್ಕೆ ಉಳಿತೈತಿ ಕಣ್ಣಾಗ ಏನ್ ರಕ್ತ ಸಂಚಾರ ಇರ್ತೈತಿ ಪೂರಾ ಬಂದ್ ಆಗಿಬಿಡ್ತದ ರಕ್ತ ಎಲ್ಲ ಹೆಪ್ಪ ಕಟ್ಟಿಬಿಡ್ತೈತಿ ಗರಣಿ ಕಟ್ಟತೈತಿ ಮತ್ತ ಅವಾಗ ಬೆಳ್ಳಗಾಗಿಬಿಡ್ತೈತಿ ಹಿಂಗಾಗಿ ಏನಾಗ್ತದ ಕಣ್ಣು ದೃಷ್ಟಿ ಹೋಗುವಂತಹ ಸಾಧ್ಯತೆಗಳು ಇರ್ತಾವ ಅಂತೇಳಿ ಹೇಳಿದ್ರಿ ನಾಂದೇ ಸಾಹೇಬ್ರ ಇದಕ್ಕೆ ಕಣ್ಣು ಹೋತೇನ್ರಿ ಇದ್ರದು ಅಂತ ಹೇಳಿ ಅಂತಂದೆ ಹಂಗಂತ ಹೇಳಕ್ ಬರೋದಿಲ್ಲ ಶಿವಣ್ಣ ಆದ್ರೆ ಏನಾಯ್ತು ಇದಕ್ಕೆ ಔಷಧೋಪಚಾರ ಮಾಡಿದ್ರೆ ಒಂದ್ 15-20 ದಿವಸದೊಳಗ ಬರೋಬರಿ ಆಗ್ತೈತಿ, ಇದ್ರ ನೆದರು ಹೊಳ್ಳಿ ಬರ್ತೈತಿ, ಕಣ್ಣು ಹೊಳ್ಳಿ ಬರ್ತಾವ, ದೃಷ್ಟಿ ಹೊಳ್ಳಿ ಬರ್ತೈತಿ ಅಂತ ಹೇಳಿ ಅಂತಂದ್ರು. ಆದ್ರ ನಮ್ಮ ಪ್ರಯತ್ನ ಮಾತ್ರ ನಾವು ಮಾಡ್ಲೇಬೇಕಾಗ್ತದ, ಔಷಧೋಪಚಾರ ಮಾಡಿದ್ರ ಸರಿಯಾಗೋ ಲಕ್ಷಣ ಅದಾವ ಅಂತ ಹೇಳಿ ಹೇಳಿದ್ರಿ ಡಾಕ್ಟರ್ ಸಾಹೇಬ್. ಅಂತಂದ್ರೆ ಔಷಧೋಪಚಾರದಿಂದ ಬರೋ ಸಾಧ್ಯತೆ ಅದ ಅಂತಂದಂಗ ಆತಪ್ಪ. ಅದಕ್ಕ ಹೊಡಿಲಾರ್ದಂಗ ಬಡಿಲಾರ್ದಂಗ ನೋಡ್ಕೋಬೇಕಂತ ನೋಡ್ರಿ. ವಿಶೇಷವಾಗಿ ಕಣ್ಣಿಗೆ ಈ ಬಾರ್ಕೋಲ್ ಗುಳಿ ತಗೊಂಡು ಕಟ್ಟಿದ್ನೆ ಅದು ಮಾಡಿದ್ನೆ ಏನ್ ಮಾಡ್ತಾರ್ರಿ ನಮ್ ಮಂದಿ ತಿಳುವಳಿಕೆ ಇರಲಾರ್ದು ಅಂತ ಅಂತೀನಿ ನೋಡ್ರಿ. ಅಲ್ಲಪ್ಪ ಶಿವಣ್ಣ, ಏನಾಗ್ತಿ ಕೇಳು, ಕೆಲವೊಂದ್ಸಲ ಅವು ಮಾತು ಕೇಳಂಗಿಲ್ಲಪ್ಪ, ಅದಕ್ಕ ಹೊಡಿತಿರ್ತಾರ. ಹೊಡಿತೀನಿ ಅಂತಂದ್ರ ಕಣ್ಣಿಗೆ ಹೊಡಿದೇನ್ರಿ ಈ ಪರಿ ಬಾದಾಗಂಗ. ನೋಡಪ್ಪ ಶಿವಣ್ಣ, ನೀ ಹೇಳೋದೇನೋ ಬರೋಬ್ಬರದ, ಕಾಳಜಿ ಬಹಳ. ಇನ್ನೊಂದಪ್ಪ ಶಿವಣ್ಣ, ಈ ಕಣ್ಣಾಗ ಕೆಲವೊಂದ್ಸಲ ಬಹಳ ಪಿಚ್ಚು ಬರ್ತಿರ್ತ, ಅದ್ರ ಬಗ್ಗೆ ಏನ್ರ ಕೇಳಿದ್ ಮತ್ತೆ? ಕೇಳಿದ್ನಲ್ರಿ ಮತ್ತ. ಅವ್ರ ಏನಂದ್ರು ಅಂತಂದ್ರ, ಈ ರೋಗದ ಕ್ರಿಮಿಗಳಿರ್ತಾವ ಅವುಗಳಿಂದಾಗಿ ಪಿಚ್ಚು ಬರ್ತೈತಿ ಅಂತಂದ್ರಿ. ಈಗ ಮನುಷ್ಯರಿಗೆ ಹಿಂದ ಮದ್ರಾಸ್ ಕಣ್ಣು ಅಂತ ಹೇಳಿ ಬರ್ತಿತ್ತಲ್ರಿ, ಕಣ್ಣು ಕೆಂಪಾಗಿ ಒಳಗ ಪಿಚ್ಚು ಗಟ್ಟಿ ಎರಡು ಕಡೆಯಿಂದ ಕಣ್ಣಾಗಿಂದ ಪಿಚ್ಚು ಬರುವಂತದ್ದು ಆಗ್ತಿತ್ತಲ್ರಿ, ಹಂಗ ದನದಾಗನು ಏನಾಗ್ತಾವ ಅಂತಂದ್ರ ಈ ಕಣ್ಣಿನ ರೋಗಗಳು ಇದ್ದು ಅಂತಂದ್ರ ಅವಾಗ ಸಹಿತ ಪಿಚ್ ಬರ್ತೈತಿ ಅಂತಂದ್ರಿ. ಅಂದ್ರೆ ಇದು ಒಂದು ಕಾರಣ ಅಂತಂದಂಗ. ಆದ್ರೆ ಏನೈತಿ, ಈ ಮನುಷ್ಯರೊಳಗ ಪಿಚ್ ಕಟ್ಟಬೇಕು ಅಂತಂದ್ರ ಬ್ಯಾರೆ ಕಾರಣನೂ ಅದಾವಂತ್ರಿ. ಏನಪ್ಪ ಏನಂತಂದ್ರ, ರಾತ್ರಿ ನಿದ್ದೆಗೆಡುವುದು, ಆಮೇಲೆ ಕಣ್ಣು ಹೊಳ್ಳಾಡ್ತಾವಂತ್ರಿ ಮಕ್ಕೊಂಡಾಗ, ಕಣ್ಣು ನಿದ್ದೆಗೆ ಹೊಳ್ಳಾಡ್ತಾವಂತ್ರಿ, ಅಂದ್ರೆ ಬಹಳ ಹೊಳ್ಳಾಡಿದಂಗ ಆತ ಅಂತ. ಅದು ಮಕ್ಕೊಂಡಾಗ ಕಣ್ಣು ಬಹಳ ಹೊಳ್ಳಾಡಿದ್ರೆ ಹಿಂಗ್ ಪಿಚ್ ಬರ್ತೈತಿ ಅಂತ್ರಿ. ಬ್ಯಾರೆ ಅದು ಬಿಡಪ್ಪ, ಇದು ನನಗೂ ಗೊತ್ತಿದ್ದಿಲ್ರಿ, ಅವ್ರು ಹೇಳದ ಮೇಲೆ ಗೊತ್ತಾಯ್ತು, ಮಜಾ ಅನಸ್ತ್ರಿಪ್ಪ ಇದು. ಆಮೇಲೆ ದನದ ವಿಷಯದಾಗ ಮಾತ್ರ ಹಂಗಾಗಂಗಿಲ್ಲ ಅಂತ್ರಿ, ಅಂದ್ರೆ ಕಣ್ಣು ಹೊಳ್ಳಾಡಿದ್ರಲ್ಲಿ ಪಿಚ್ ಬರಂಗಿಲ್ಲ ಅಂದಂಗಾತ. ಅಂದ್ರೆ ಏನು ಒಂದ್ ರೋಗದ ಅಂಶ ಇತ್ತು ಅಂತಂದ್ರ ಪಿಚ್ ಬರ್ತೈತಿ, ಮತ್ತೆ ಹಿಂಗ ನಿದ್ದೆ ಕೆಟ್ರ ಪದ್ಯ ಕೆಟ್ರ ಏನಾಗಂಗಿಲ್ಲ ಅಂತ ಹೇಳಿ ಅಂತಂದ್ರಿ. ಅಲ್ಲಪ್ಪ ಶಿವಣ, ಒಂದೊಂದ್ಸಲ ನಾನು ನೋಡ್ತಿರ್ತೀನಿ ಕೆಲವರು ಮನುಷ್ಯರ ಕಣ್ಣು ಮತ್ತೆ ದನಗಳ ಕಣ್ಣು ಕೆಂಪಾಗಿರ್ತಾವ, ಅದಕ್ಕೇನು ಕಾರಣ ಅಂತಂದ್ರು? ನಾನು ಈ ಮಾತು ಡಾಕ್ಟರ್ ಸಾಹೇಬ್ರಿ ಕೇಳಿದ್ರಿ ಗೌಡ್ರ. ಅದಕ್ಕೆ ಅವ್ರಂದ್ರು, ನೋಡಪ್ಪ ಈಗ ಕಣ್ಣಿನ ದೋಷ, ಮೈಯಾಗ ಏನಾರೇ ಒಂದಿಷ್ಟು ಜ್ವರ ಇದ್ದು ಅಂತಂದ್ರ ಮೊದಲ ಲಕ್ಷಣನ ಕಣ್ಣು. ಈಗ ನೋಡ್ರಿ, ಮನುಷ್ಯ ಡಾಕ್ಟರ್ ಕಡೆ ಹೋಗ್ತಾನ, ಜ್ವರ ಬಂದೈತೆ ನೋಡ್ರಿ ಡಾಕ್ಟರ್ ಅಂತ ಹೇಳಿ ಅಂತಾನ. ಅವಾಗ ಅವ್ರ ಏನ್ ಮಾಡ್ತಾರ, ಒಂದು ಥರ್ಮೋಮೀಟರ್ ಬಾಯಿ ಒಳಗಿಟ್ಟು ನೋಡ್ತಾರ ಜ್ವರ ಬಂದಾವೋ ಇಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಪರೀಕ್ಷೆ ಮಾಡ್ತಾರ ಅವ್ರು, ಕಣ್ಣು ತೆಗೆದು ಪರೀಕ್ಷೆ ಮಾಡ್ತಾರ, ಕಣ್ಣು ನೋಡ್ತಾರ. ಹೌದೌದಪ್ಪ, ಕಣ್ಣು ಕೆಳಗ ಮೇಲೆ ಹೊಳ್ಳೆಡ್ಸ್ ನೋಡ್ತಾರ. ಕಣ್ಣಿನ ರೆಪ್ಪಿ ಒಳರೆಪ್ಪ ಏನಿರ್ತೈತಿ ಅದು ಕೆಂಪಗೆ ಲಾಲ್ ಆಗಿತ್ತಂತಂದ್ರ ಇದು ಜ್ವರ, ಇದು ಜ್ವರದ ಪರಿಣಾಮ ಅಂತ ಹೇಳಿ ಅವರು ಹೇಳ್ತಾರ. ಹಂಗ ಇಲ್ಲಿ ಏನು ದನಕ್ಕೆ ಜ್ವರ ಪರ ಇತ್ತು ಅಂತಂದ್ರ ಸಹಿತ ಕಣ್ಣಿನ ರೆಪ್ಪಿ ಕೆಪ ಆಗಿಬಿಡ್ತಾವ ಒಳಗಿಂದು. ಅಂತಂದ್ರ ನಾವು ದನಗಳ ಕಣ್ಣು ಪರೀಕ್ಷೆ ಮಾಡಿದ್ರೆ ತಿಳಿತೇ ನಮೂನು ಕೆಂಪಾಗಿತ್ತು ಅಂತ ಜ್ವರ ಬಂದಾವ ಅಂತ ಅನ್ಕೋಬೇಕು. ಆಮೇಲೆ ಇನ್ನೂ ಒಂದು ಭಾರಿ ನಮಗ್ ಗೊತ್ತಿರಲಾರ್ದ ಒಂದು ವಿಷಯ ಹೇಳಿದ್ರಿ ಡಾಕ್ಟರ್ ಸಾಹೇಬ್ರು. ಏನಪ್ಪ ಅದು? ಏನಂತಂದ್ರಿ, ಇವು ಏನು ಆಕಳ ಎಮ್ಮಿ ಬೆದಿಗೆ ಬರ್ತಾವಲ್ರಿ, ಅಗದಿ ಬರೋಬ್ಬರಿ ಟೈಮಿಗೆ ಬೆದಿಗೆ ಬಂದಾಗ ಅವು ಒಳರೆಪ್ಪಿ ಕೆಂಪಾಗಿ ಬಿಡ್ತಾವ ಅಂತ ನೋಡ್ರಿ. ಅಂತಂದ್ರ ಒಳಗಿನ ರೆಪ್ಪಿ ಕೆಂಪಾಗ್ಯಾವ ಅಂತಂದ್ರ ಒಂದು ಜ್ವರ ಬಂದಾವ, ಇನ್ನೊಂದೇನಂದ್ರೆ ಬೆದಿಗೆ ಬರೋ ಟೈಮ್ ಇತ್ತು, ಬೆದಿಗೆ ಬಂದಿವ ಅಂತಂದ್ರೆ ಕೆಂಪಾಗ್ಯದಂದ್ರೆ ಬೆದಿಗೆ ಬರಬರ ಬಂದಾವ ಅಂತ ತಿಳ್ಕೊ. ಅದು ಕೆಂಪಾಯ್ತಪ್ಪ ಅಂತಂದ್ರ ಸರಿಯಾಗಿ ಬೆದಿಗೆ ಬಂದೈತಿ, ಅಂತ ಹೊತ್ತಿನೊಳಗೆ ನಾವು ಕೃತಕ ಗರ್ಭಧಾರಣೆ ಮಾಡಿಸಬಹುದು, ಇಲ್ಲ ಅಂತಂದ್ರ ಹೊರಿಯರೇ ಬಿಡಬಹುದು ಅಂತೇಳಿ ಅವ್ರು ಹೊಸ ವಿಷಯ ಹೇಳದಂಗ ಆಯ್ತು ನೋಡ್ರಿ ಈಗ ನನಗ. ಅಂತಂದ್ರ ಒಳ್ಳೇದೇ ಹೇಳದಂಗ ಆತ್ ನೋಡ್ರಿ. ಇನ್ನ ಕಣ್ಣಿನ ಬಗ್ಗೆ ಮುಂಜಾಗ್ರತಾ ಕ್ರಮ ಏನ್ ತಗೊಳ್ಬೇಕು ಅಂತ ಹೇಳಿದ್ರಪ್ಪ? ನೋಡ್ರಿ ಗೌಡ್ರ, ನನ್ನ ಪ್ರಕಾರ ಇದು ಸಾಮಾನ್ಯವಾಗಿ ನಮ್ಮ ರೈತರಿಗೆ ಹೇಳಬೇಕಾದಂತ ವಿಷಯನೇ ಅಲ್ರಿ. ಅಂದ್ರೆ ಗುರುತಿರ್ತದಂಗಾತ ಅಲ್ರಿ ಗೌಡ್ರ, ನಮಗೆಲ್ಲರಿಗೂ ಕಣ್ಣದವಿಲ್ರಿ. ಇದು ಭಾರಿ ಕೇಳೋಪ್ಪನಿ. ಮತ್ತ ನಮ್ಮ ಕಣ್ಣು ನಾವು ಹೆಂಗ ಸಂರಕ್ಷಣೆ ಮಾಡ್ಕೋತೀವ್ರಿ? ಕಾಜಿ ತಗೋತೀವಿ, ನಮ್ಮ ಕಣ್ಣಾಗ ಹೊಲಸ್ ಬೀಳಾರ್ದಂಗ ನೋಡ್ಕೋತೀವಿ. ಹಂಗ ದನದ ಕಣ್ಣಾಗೂ ಯಾವ ರೀತಿಯಿಂದ ಹೊಲಸ್ ಬೀಳಾರ್ದಂಗ ನೋಡ್ಕೊಳ್ಬೇಕು. ಎರಡನೇದು, ನಮ್ಮ ಕಣ್ಣಿಗೆ ನೀರ್ ಕಡಿತೈತಿ ಅಂತಂದ್ರ ನಾವೇನ್ ಮಾಡ್ತೀವಿ? ಡಾಕ್ಟರ್ ಕಡೆ ಹೋಗ್ತೀವಿ. ಹೌದು, ಔಷಧ ಹಾಕೋತೀವಿ, ಮೊಲಾಮ್ ಹಾಕೋತೀವಿ. ಹಂಗ ಡಾಕ್ಟರ್ ಕಡೆ ಹೋಗ್ಬೇಕು ದನಗಳಿಗೆ ಏನಾದ್ರೂ ತ್ರಾಸ ಆಯ್ತು ಅಂತ. ತಗೊಂಡು ಹೋಗ್ಬೇಕು, ಯಾಕೆ ಕಣ್ಣ ನೀರ್ ಕಡಿತದ ಅಂತ ಕೇಳಬೇಕು. ಮತ್ತ ಅವ್ರ ಔಷಧ ಕೊಟ್ಟಿದ್ದನ್ನ ಪಾಲಿಸಬೇಕು. ಇನ್ನೂ ಒಂದ್ ಏನಾಯ್ತಪ್ಪ ಅಂತಂದ್ರ, ಇವ್ರ ಹಳ್ಳ್ಯಾಗ ಮೂಢನಂಬಿಕೆಗಳು ಬಹಳ ಅದಾವೇನ್ರಿ. ಏನಪ್ಪ ಹೆಂಗಂತಿ? ಅದಕ್ಕ ಏನ್ ಮಾಡ್ತಾರ ಇವರು, ದನ ಏಳಿಲ್ಲ ಮ್ಯಾಲ ಅಂತಂದ್ರ ಇದು ಯಾಕೋ ಏಳವಲ್ತ ತಡಿ ಅಂತ ಹೇಳಿ ಸುಂಠಿಯರೇ ತಗೊಂಡೆ ಮೆಣಸಿನ ಖಾರರೇ ತಗೊಂಡೆ ವೈದ್ ಕಣ್ಣಾಗ ಹಾಕಿಬಿಡೋದು ಅದನ್ನ. ಅವು ಭಾರಿ ತ್ರಾಸ ಬಿಡಪ್ಪ. ಮತ್ತೆ ಭಾಗ ಭಾಗ ಉರ್ಕೋ ದನ್ನ ತೆಗೆದ್ ಬಿಡ್ತಾವ್ರಿ. ಅದಕ್ಕೆ ಏನ್ ತ್ರಾಸ ಕೂತಿರ್ತೋ ಗುರುತಿಲ್ಲ. ಅಲ್ಲ, ಅದಕ್ಕೆ ಎಷ್ಟ್ ತ್ರಾಸ ಆಗ್ತೈತಿ ಅನ್ನೋದು ನಮ್ಮ ರೈತರಿಗೆ ಗೊತ್ತಾಗಬಾರ್ದೇನ್ರಿ? ಅಪ್ಪ ಕೆಲವೊಂದ್ಸಲ ಹಿಂಗೆಲ್ಲ ಹಾಕಿದ್ರೆ ಕಣ್ಣು ಸಹಿತ ಕಣ್ಣು ಹೋಗ್ತಾವ್ರಿ ಗೌಡ್ರ. ಮಾಡ್ಸಲ ಆಗ್ಯದ ಹಿಂಗ, ಇಂಥವು ಏನು ಮಾಡಬಾರ್ದು. ಆಮೇಲೆ ಹೊಡಿಯುದು ಬಡಿಯುದು ಅಂತೂ ಸುತಾರ ಮಾಡಬಾರ್ದು ಅಂತ ಹೇಳಿ ಅವ್ರ ಅಗ್ದಿ ಸ್ಪಷ್ಟ ಆಗಿ ಹೇಳಿದ್ರು ನೋಡ್ರಿ. ಆಮ್ಯಾಗ ಕಣ್ಣಾಗಿಂದ ಇಂಥದ್ದು ಪಿಚ್ಚು ಬರಲಿ, ನೀರು ಬರಲಿ, ಅಥವಾ ರಕ್ತರ ಸೂರ್ಲಿ, ನೇರವಾಗಿ ಪಶುವೈದ್ಯರ ಕಡೆ ಹೋಗಿ ತೋರಿಸಿ ಭೇಟಿಯಾಗಿ ಬರೋಬ್ಬರಿ ಔಷಧ ಪಾಣಿ ಮಾಡಿ ಅವ್ರ ಸಲಹೆ ಹಂಗ ನಡ್ಕೋಬೇಕು ನೋಡ್ರಿ. ಹೌದು ಮತ್ತೆ ಇದು ಬರೋಬ್ಬರಿ ಹೇಳ ಬಿಡಪ್ಪ. ಆಮೇಲೆ ಗೌಡ್ರ ಇನ್ನೊಂದ್ರಿ ಏನಪ್ಪ ಏನಂತಂದ್ರೆ, ಈಗ ನೀವು ಮುಂಜಾಗ್ರತಾ ಕ್ರಮ ಅಂದ್ರಲ್ಲ, ಇಂಥವೆಲ್ಲ ಯಾವಾಗ ಆಗ್ತಾವ ಯಾವಾಗ ಬಿಡ್ತಾವ ನಮಗೂ ಗೊತ್ತಾಗಂಗಿಲ್ಲ. ಹೌದು, ಆ ಟೈಮ್ನೊಳಗೆ ಓಡಾಡೋದಕ್ಕಿಂತ ಮೊದ್ಲೇ ಡಾಕ್ಟರ್ ಕಡೆ ಹೋಗಿ ಒಂದಷ್ಟು ಮುಲಾಮ್ ಬರಸೊಂಡು ಔಷಧ ಬರಸೊಂಡು ಮನ್ಯಾಗ ತಂದು ಇಟ್ಕೊಂಡಿದ್ರು ಎಲ್ಲ ಸಿಗ್ತಾವ್ರಿ ಮತ್ತೆ ದವಾಖಾನ್ಯಾಗ ಔಷಧ ಸಿಗ್ತಾವ ಮುಲಾಮ್ ಸಿಗ್ತಾವ, ಅದನ್ನ ತಂದು ಮನ್ಯಾಗ ಇಟ್ಕೊಳ್ಳೋದೇನ್ರಿ. ಅಂದ್ರೆ ಅದಕ್ಕೆ ಏನ್ ಬೇಕು ಅನ್ನೋದು ಬರೆದಿಟ್ಕೋಬೇಕು ಅಂತಂದ್ರ ನೀ ಹೇಳದೇನಪ್ಪ ಅಂತಂದ್ರ ಮುಂಜಾಗ್ರತಾ ಕ್ರಮ ಕೆಲವೊಂದು ಔಷಧ ತಂದಿಟ್ಕೋಬೇಕು. ದನಗಳಿಗೆ ಏನರ ಆಯ್ತು ಅಂತಂದ್ರೆ ಹಾಕಿ ನೋಡೋದು, ಆಮೇಲೆ ಮತ್ತೆ ಡಾಕ್ಟರ್ ಬಲ್ಲಿ ಹೋಗೋದು. ಮತ್ತೆ ಏನ್ರಿ ಗೌಡ್ರ, ಬಹಳ ಸಲ ನಾನು ನೋಡಿಲ್ಲ ಈ ಕಣ್ಣಿಗೆ ಏನ್ರಿ ಆಯ್ತಂದ್ರೆ ಆ ತಪ್ಲ ಹಿಡಿದೆ ಈ ತಪ್ಲ ಹಿಂಡದೆ, ಅದನ್ನ ಸರ್ವತ ಮಾಡಬಾರ್ದು ನೋಡ್ರಿ. ಅಲ್ಲಪ್ಪ ನೀ ಇಷ್ಟೊತ್ತನ ಹೇಳಿದಕ್ಕೆ ಶಿವಣ್ಣ, ಬಹಳಷ್ಟು ನಮ್ಮ ಮನುಷ್ಯರಿಗೆ ಬರೋದು ದನಗಳಿಗೆ ಬರ್ತಾವ ಅಂತ ಅಂದಂಗ ಆತ. ಹೌದಲ್ರಿ ಮತ್ತೆ ಹೌದು, ನನಗೆ ಏನ್ ಒಂದು ತಲೆಗ್ ಹೊಂಟದ ಅಂತ. ಏನ್ ಹೊಂಟ್ತೀರಿ ತಲೆಗ? ಈಗ 40 ಆದ್ಮೇಲೆ ನಾವೆಲ್ಲರೂ ಚಶ್ಮಾ ಹಚ್ಕೋತೀವಿ, ಮತ್ತೆ ದನಗಳಿಗೂ ಕಣ ಕಾಣಿಸೋದಿಲ್ಲ ಅಂತಂದ್ರೆ ಅವಕ್ಕೂ 40 ಹಚ್ಬೇಕ ಹೆಂಗ್? ನಗಿತಲ್ಲೋಗೋ ನಿಮ್ಮ ಗೌಡ್ರ, ನೀನೇ ಬಾರಿ ನಗೋಪ್ಪ. ಅಲ್ರಿ ಮತ್ತೆ ಇನ್ನೇನು ಹೇಳ್ರಿ ಗೌಡ್ರ. ಅಲ್ಲ ಕಣ್ಣು ಅಂದ್ಮೇಲೆ ಮನುಷ್ಯರ್ದೇನು ದನದ್ದೇನು? ಅದಕ್ಕೆ ನಾ ಹೇಳ್ದಪ್ಪ, ಕಣ್ಣಿನ ದೋಷ ಐತೆ ಅಂತ ಹೇಳಿ ಮನುಷ್ಯರಿಗೆ ಓದಾಕಾಗ್ಲಿ, ಹೊರಗೆ ಅಡ್ಡಾಡಕ್ಕಾಗ್ಲಿ, ನೋಡಕ್ಕಾಗ್ಲಿ, ಒಂದ್ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದು 40 ಹಾಕುವಂತಾನೆ ಮನುಷ್ಯ. ಈಗ ಕೆಲವರಿಗೆ ದೋಷ ಇತ್ತಪ್ಪ ಅಂತಂದ್ರೆ ಏನಾಗ್ತದ, ತಲೆಗೆ ಬಂದ್ಬಿಡ್ತೈತಿ, ತಲೆ ಹೊಡ್ಯಾಕ್ ಚಾಲು ಮಾಡ್ಬಿಡ್ತೈತಿ. ಅದಕ್ಕೆ ಮತ್ತೆ ನೋವಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ 40 ಹಾಕೊಳ್ಳೋದಂತ ಸಹಜವಾದ. ನಂಬರ್ ಬರ್ತಾ ನಂಬರ್ ಅಂತ. ಮತ್ತೆ ದನಕ್ಕೂ ಪಾಪ ಕಣ್ಣದಾವಲ್ರಿ, ಮತ್ತ ಅವಕ್ಕೂ ಬ್ಯಾನಿ ಬ್ಯಾಸರಿಕೆ ಅನ್ನೋದೈತಿ, ದೋಷ ಅನ್ನೋದೈತಿ, ದೃಷ್ಟಿ ದೋಷ ಅಂತ ಐತಿ. ಆದ್ರ ನಮ್ಮ ರೈತರಿಗಾಗ್ಲಿ ಅಥವಾ ಅದಕ್ಕೆ ಸಾಕಿದವರಿಗಾಗ್ಲಿ ಅದ್ರ ಕಡೆ ಲಕ್ಷ ಅಂದ್ರ ಕಣ್ಣಿನ ಕಡೆ ಲಕ್ಷ ಹೋಗುವುದು ಕಡಿಮೆ. ಇದು ಏನ್ ಹೇಳಿದ್ರೆ ಬರೋಬ್ಬರ ಹೇಳಿದ್ರು ಏನಾಗ್ತೈತಿ ಅಂತಂದ್ರ, ಕೆಲವು ರೈತರು ನೋಡ್ರಿ ಎತ್ತುಗಳನ್ನು ಹೊಡ್ತಾರ, ಎಟ್ ಹೊಡೆದ್ರು ಮುಂದೆ ಹೋಗಲ್ತು ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರ, ಹೊಡೆದೆ ಹೊಡಿತಾರ ಮುಂದೆ ಹೋಗುದಿಲ್ಲ. ಅಲ್ಲಪ್ಪ ಶಿವಣ್ಣ ನೀ ಖರೇನ ಹೇಳಿದೆ, ನಮ್ಮ ಕೆಂಪೆತ್ತದಲ್ಲ ಅದ್ ಹಂಗ ಮಾಡ್ತಪ್ಪ, ಮುಂದಕ್ಕೆ ಹೋಗೋದು ಎಟ್ ಹೊಡೆದ್ರು. ಎಷ್ಟು ವರ್ಷ ಆಗೈತ್ರಿ ಗೌಡ್ರ ನಿಮ್ ಎತ್ತಿಗೆ? ಅದೇ ಒಂದ್ 20-25 ವರ್ಷ ಆಗಿರ್ಬೇಕು ನೋಡ್ರಿ. ಮತ್ತಿನ್ನೇನ್ರಿ ಗೌಡ್ರ, 20-25 ವರ್ಷದ್ದು ಐತಿ ಎತ್ತತ್ರಿ, ಆಗ್ಲೇ ಅದು ರಿಟೈರ್ಮೆಂಟ್ ಆಗೈತಿ ನೋಡ್ರಿ ಅದ್ರದ್ದು. ಅಂದ್ರೆ ಕಣ್ಣಿನ ದೋಷ ಬಂದಿರ್ಬೇಕಂತ? 25 ವರ್ಷದ್ದು ಕಣ್ಣಿನ ದೋಷ ಬರೋ ಸಾಧ್ಯತೆ ಐತಲ್ಲ, ಬಂದ ಬಂದಿರ್ತೈತ್ರಿ. ಹಿಂಗಂತಿ ಅಂತ ಹೊತ್ತಿನಾಗ ಪಾಪ ಮುಂದಕ್ ಹೋಗು ದೌಡ್ ಹೋಗು ಅಂತಂದ್ರ ಅದ್ ಹೆಂಗ್ ಹೋಗ್ತೈತಿ ಹೇಳ್ರಿ? ಹೆದರ್ತೈತಿ, ಸರಿಯಾಗಿ ಕಣ್ ಕಾಣಿಸೋದಿಲ್ಲ, ಮಬ್ಬು ಮಬ್ಬು ಕಾಣತೈತಿ, ಮತ್ ಮುಂದ್ ಹೋಗಂದ್ರ ಹೆಂಗ್ ಹೋಗ್ತೈತಿ ಅದು? ಎಟ್ ಹೊಡೆದ್ರು ಹೋಗುದಿಲ್ಲ. ಈಗ ತಿಳಿದ್ ಬಿಡಪ್ಪ. ಆದ್ರ ಹಂಗಂತೇಳಿ ಕಣ್ಣಿಂದು 40 ಹಾಕೋದು ಕಣ್ ಕಾಣೋದಿಲ್ಲ ಅಂತೇಳಿ ಅದೇನು ಹಂಗೇನು ಅಂತಂದ್ರ 40 ಹಾಕೋದೇನ್ ಬೇಡ, ಆದ್ರ ಕಣ್ಣಿನ ದೋಷ ಬಂದದ ಅಂತೇಳಿ ಡಾಕ್ಟರ್ ಬಲ್ ಕರ್ಕೊಂಡೋಗಿ ಅದಕ್ಕೆ ಉಪಚಾರ ಮಾಡೋದು ಬಹಳ ಬರೋಬ್ಬರ ಅದ ಅಂತಂದಂಗ ಆಯ್ತು ಬಿಡಪ್ಪ. ಅಲ್ಲಪ್ಪ ಶಿವಣ್ಣ, ನಾನು ನೋಡೋದು ಎಷ್ಟು ಹೊಡೆದ್ರು ಮುಂದೆ ಹೋಗೋದು ಅಂತ ಹೇಳಿ, ನೀನು ಕಣ್ಣಿನ ದೋಷ ಅಂತ ಹೇಳಿ, ಅದಕ್ಕೆ ನಾನು ಅದಕ್ಕೆ ಚಶ್ಮಾ ಹಾಕಿದ್ರೆ ಚಲೋ ಕಾಣಿಸ್ತಾ ಮುಂದೆ ಹೋಗ್ತಾ ಅಂತ ವಿಚಾರ ಮಾಡಿದ್ನೇನಪ್ಪ. ಅಲ್ಲ ನಿಮ್ ವಿಚಾರ ಎಲ್ಲ ಬರೋಬ್ಬರಿ ಐತ್ರಿ ಗೌಡ್ರ, ಆದ್ರೆ ಇದು ಹೆಂಗ್ ಮಾಡಕಾಗ್ತದೆ ಹೇಳ್ರಿ? ಆದ್ರೆ ಎಲ್ಲರೂ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಹೊಟ್ಟೆ ಹಾಕ್ತಿವಿ, ಮೇವು ಹಾಕ್ತಿವಿ, ನೀರ್ ಕುಡಿಸ್ತೀವಿ, ಇಷ್ಟಂತ ಮಾಡೇ ಮಾಡ್ತೀವಿ. ಇಟ್ಟು ಮಾಡಿದ್ರೆ ಮುಗೀತು, ಬೇರೆ ಏನು ಜವಾಬ್ದಾರಿನೇ ಇಲ್ಲ ಹೇಳಿ ತಿಳ್ಕೊಂಡ್ ಬಿಡ್ತೀವ್ರಿ ಗೌಡ್ರ. ಅಂದ್ರೆ ಹಂಗ ಆಗೋದಿಲ್ಲ ಅಂತಂತೀನಿ. ಆದ್ರ ಗೌಡ್ರ ಕಣ್ಣಿನ ಕಡೆನೂ ಒಂದು ಕಣ್ಣು ಇಡಬೇಕು ನೋಡ್ರಿ ನಮ್ಮ ರೈತರೆಲ್ಲಾರು. ಇದು ಭಾರಿ ಹೇಳದ್ ನೋಡಪ್ಪ. ಆಗಿದೆ ಏನಂತಾರ, ಹಸಿ ಗೋಡೆ ಹಾಳು ಹೊಡೆದಂಗ ಆತಂದ್ರು ನೋಡು ಅಂತ ಮಾತು ಹೇಳಿದೆ. ನಿಮ್ಮೇಲ ನಮ್ ನಗೇನ್ಲ ಅವನಿಗೆ ಹೇಳ್ತೀನಿ ಏನಂತಂದ್ರ, ಎಲ್ಲಾ ಎತ್ತಿಂದು ದಿವಸಾನು ಕಣ್ಣು ನೋಡ್ಬೇಕು, ನೋಡಿದ್ ಬಂದ್ ನನಗೆ ಹೇಳು. ಅದು ಖರೆ, ಇಟ್ಟುತನ ಎಲ್ಲ ಮಾತಾಡ್ಕೂತ್ ಕೂತು ಏನದಪ್ಪ ಬಾಯಿ ಎಲ್ಲ ಒಣಗಾಕತ್ರಿ ಗೌಡ್ರ, ಯಾಕೋ ಗೌಡ್ ಶಾಣಿಯವ್ರ ಕಣ್ಣಿ ಕಡೆ ನಮ್ ಮ್ಯಾಲ ಬೀಳುವಂತಲ್ಲ ಅಂತ ಗೌಡ್ ಶಾಣಿ. ಅಲ್ಲಪ್ಪ ಶಿವಣ್ಣ, ನಿಮ್ ಮಾತು ಕೇಳ್ಕೊಂತಾನ ನಾ ಕೆಲಸ ಮಾಡಾಕತ್ತೀನಿ. ಗೊತ್ತೈತ್ರಿ ಗೌಡ್ ಶಾಣಿಯವ್ರಿಗೆ ಗೊತ್ತೈತಿ, ಚಿಂತೆನು ಚಾದ ಚಿಂತೆನಿ. ಅದಕ್ಕ ಚಾ ತಯಾರ ಮಾಡ್ಕೊಂಡ ಕೂತಿದ್ನ, ಹಂಗೆ ಈಗ ನಿಮ್ ಮಾತು ಮುಗ್ದಂಗ್ ಕಾಣಿಸ್ತಾವ, ಚಾ ತಗೋ ಬಂದಿ ನೋಡ್ರಿ. ತರಿ ತರಿ ತರಿ ತಗೋ. ಗೌಡ್ರ ಬರಬರ ಇಟ್ಟು ತನ ಕಣ್ಣು ಮಬ್ಬಾಗಿದ್ದು ನಿಚ್ಚಳದ ನೋಡ್ರಿ ಗೌಡ್ರ. ಅದು ಏನದಪ್ಪ ಗೌಡ್ ಶಾಣಿ, ಚಾ ನೀ ಕುಡಿಯೋದು ಆಗಿದೆ ಬರೋಬರ ಆತು ನೋಡೋದು. ಇಲ್ಲಂದ್ರ ನಡೆಯಂಗಿಲ್ರಿ ಗೌಡ್ರ. ಗೌಡ್ರ ಮತ್ ಟೈಮ್ ಆಯ್ತ್ರಿ, ಮತ್ತ ರಾತ್ರಿ ಬಹಳ ಆಯ್ತು, ಮತ್ ಮುಂಜಾನೆ ಕೆಲಸಗಳು ಬಹಳ ಅದಾವ, ನಡಿತೇನ್ರಿ ಮತ್ ನಾ ಇನ್ನ. ಅಲ್ಲಪ್ಪ ಮತ್ತ ನಿಂದು ಸ್ವಲ್ಪ ಕಣ್ಣು ಸ್ವಲ್ಪ ಸ್ವಲ್ಪ ಕಾಣಿಸ್ಲಿತ್ತವ, ಮತ್ತ ತೋರಿಸ್ಕೊಂಡ್ ಬರತನ ಕತ್ಲಾಗ ಮತ್ ಚಲೋತ್ನ ಹೋಗ ಮತ್ತ ಅಲ್ಲಿ ಇಲ್ಲಿ ಕಲ್ಲಿಗೆ ಹಾಯ್ದು ಹೋಗಿ ಮತ್ತೆ. ಏ ಹಂಗೆ ಹಂಗ್ರಿ ಗೌಡ್ರ, ಈಗೇನಿಲ್ಲ, ಈಗ ನಾಳೆ ಡಾಕ್ಟರ್ ಕಡೆ ಹೋಗ್ತೀನಿ, ಮನುಷ್ಯನ ಡಾಕ್ಟರ್ ಕಡೆ ಹೋಗ್ತೀನಿ ಮತ್ತ ಹೋಗಿ ಮತ್ತ ನಮ್ ಕಣ್ಣು ಒಂದ್ ಸ್ವಲ್ಪ ರಿಪೇರಿ ಮಾಡ್ಕೊಂಡು ಬರ್ತೀನಿ. ಅಟ್ ಮಾಡ ಅಂತಂದ್ರ ಇನ್ನು ನೀನು ಭಾಳ ಕಡೆ ಹೋಗಿ ಬಹಳಷ್ಟು ವಿಷಯ ಕೇಳಿ ತಿಳ್ಕೊಂಡ್ ಬಂದ ನನಗೆ ಹೇಳೋದೈತಲ್ಲ. ಆಯ್ತಲ್ರಿ ಗೌಡ್ರ, ಮತ್ ಬರ್ಲಿ ಹಂಗಾದ್ರ ಶರಣ್ರಿ. ಶರಣಪ್ಪ. ಪಶು ವೈದ್ಯ ಪ್ರಕಾಶ ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶು ವೈದ್ಯರು ಬೀದರ್ ಪಶು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿವಿ ಶಿವಪ್ರಕಾಶ್ ಅವರು. ರೈತ ಬಾಂಧವರೇ ನಮಸ್ಕಾರ. ನಾನು ಜಾನುವಾರುಗಳಲ್ಲಿ ಕಣ್ಣಿನ ಸಮಸ್ಯೆಗಳನ್ನು ಕುರಿತು ತಮ್ಮೊಂದಿಗೆ ಕೆಲವೊಂದು ಮಾಹಿತಿಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಜಾನುವಾರುಗಳು ಅಂದರೆ ದನ, ಎತ್ತು, ಎಮ್ಮೆ, ಇವುಗಳಿಗೆ ಕಣ್ಣು ಕೂಡ ಒಂದು ಮುಖ್ಯವಾದಂತಹ ಒಂದು ಅಂಗ. ಕಣ್ಣು ಚೆನ್ನಾಗಿದ್ದರೆ ಜಾನುವಾರು ಮೇವನ್ನು ನೋಡಬಹುದು, ಮೇಯಲಿಕ್ಕೆ ಕೂಡ ಸಾಧ್ಯವಾಗ್ತದೆ, ಹಾಲು ಉತ್ಪಾದನೆ ಮಾಡಬಹುದು, ಹೊಲದ ಕೆಲಸ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಕಣ್ಣೇ ಇಲ್ಲ ಅಂತಂದರೆ ಅದು ರೈತನಿಗೆ ಹೆಚ್ಚು ಪ್ರಯೋಜನ ಆಗೋದಿಲ್ಲ, ಅದಕ್ಕೆ ಮಾರುಕಟ್ಟೆ ಕೂಡ ಇರೋದಿಲ್ಲ. ಕಣ್ಣು ಅನೇಕ ಸಮಸ್ಯೆಗಳಿಗೆ ಈಡಾಗ್ತದೆ, ಗಾಯಗಳಾಗಬಹುದು, ಕಣ್ಣು ಬೆಳ್ಳಗಾಗಬಹುದು, ಕಣ್ಣು ಕೆಂಪುಗಾಗಬಹುದು, ಕಣ್ಣಿನ ಮೇಲೆ ಗಡ್ಡೆಗಳು ಬೆಳೀಬಹುದು, ಕಣ್ಣಿಗೆ ಕ್ಯಾನ್ಸರ್ ಆಗಬಹುದು, ಹೀಗೆ ಹಲವಾರು ರೋಗಗಳು ಕಣ್ಣನ್ನು ಕಾಡುತ್ತವೆ. ಈ ಕುರಿತಾಗಿ ನಾನು ತಮ್ಮೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕಣ್ಣಿನ ಗಾಯಗಳು ಮೊದಲನೇದಾಗಿ ಹೆಚ್ಚಾಗಿ ಯಾಕೆ ಕಣ್ಣಿಗೆ ಗಾಯಗಳಾಗ್ತವೆ ಅಂತಂದ್ರೆ, ರೈತರು ಬಾರುಕೋಲಿನಿಂದ ಅಥವಾ ಚಾಟಿಯಿಂದ ಹೊಡೆದಾಗ ಕಣ್ಣಿಗೆ ಗಾಯ ಆಗತಕ್ಕಂತ ಸಂದರ್ಭ ಇದೆ, ಅಥವಾ ಜಾನುವಾರುಗಳು ಮೇಯಬೇಕಾದ್ರೆ ಮುಳ್ಳುತಂತಿ, ಬೇಲಿ ಅಥವಾ ಇನ್ಯಾವುದೇ ಕಲ್ಲು ಏಟು ಬಿದ್ದಾಗ ಕಣ್ಣಿಗೆ ಗಾಯಗಳಾಗ್ತಕ್ಕಂಥ ಸಂದರ್ಭ ಇದೆ. ವಾಹನಗಳಿಂದ ಅಪಘಾತ ಆದಾಗ ಕೂಡ ಕಣ್ಣಿಗೆ ಗಾಯಗಳಾಗ್ತಕ್ಕಂಥ ಸಂದರ್ಭ ಇದೆ. ಕಣ್ಣಿಗೆ ಗಾಯಗಳಾದಾಗ ಚಿಕಿತ್ಸೆ ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದ್ರ ಮೇಲೆ ಅದು ಚಿಕಿತ್ಸೆ ಕೂಡ ನಿರ್ಧಾರ ಆಗ್ತದೆ. ಸಣ್ಣ ಪುಟ್ಟ ಗಾಯಗಳಿದ್ರೆ ಅದು ಕಣ್ಣು ಮಾಯ್ತದೆ, ಕೆಲವೊಂದು ಕಡೆ ಸಣ್ಣದಾಗಿ ಬೆಳ್ಳನೆ ಕಲೆಗಳು ಉಳಿಬಹುದು, ಅಲ್ಲಿ ಮಾತ್ರ ಕಣ್ಣು ಸ್ವಲ್ಪ ಸರಿಯಾಗಿ ಕಾಣದೇ ಇರಬಹುದು, ಆದರೆ ಉಳಿದ ಭಾಗ ಚೆನ್ನಾಗಿ ಕಾಣುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಕಣ್ಣಿಗೆ ಗಾಯ ಆಗಿದ್ರೆ ಹೊಲಿಗೆ ಹಾಕಿ ಅದನ್ನ ಚಿಕಿತ್ಸೆ ಮಾಡಬೇಕಾಗ್ತದೆ. ಇನ್ನು ಕಣ್ಣು ಕೆಂಪುಗಾಗುವುದು, ಕಣ್ಣು ಕೆಂಪುಗಾಗುವುದು ಕಣ್ಣು ಗುಡ್ಡೆಯಲ್ಲಿ ಆದರೂ ಆಗಬಹುದು, ಅಥವಾ ಕಣ್ಣಿನ ಒಳರೆಪ್ಪೆನಲ್ಲಿ ಕಣ್ಣು ಕೆಂಪುಗಾಗಬಹುದು. ಒಳರೆಪ್ಪೆ ಕಣ್ಣು ಕೆಂಪಾಗುವುದು ಅನೇಕ ಸಾಂಕ್ರಾಮಿಕ ರೋಗಗಳಲ್ಲಿ ನಾವು ನೋಡ್ತೇವೆ. ಬ್ಯಾಕ್ಟೀರಿಯಾ ಮತ್ತು ವೈರಾಣು ರೋಗಗಳಲ್ಲಿ ಕಣ್ಣಿನ ಒಳರೆಪ್ಪೆ ಕೆಂಪುಗಾಗುತ್ತೆ. ಮೂರು ದಿನ ಇದಕ್ಕೆ ಜೀವಿ ನಿರೋಧಕ ಔಷಧಿ ಕೊಟ್ಟರೆ ಅದು ಸುಧಾರಣೆ ಕಂಡು ಬರುತ್ತದೆ, ಒಂದು ವಾರದಲ್ಲಿ ಮತ್ತೆ ಅದು ಕಣ್ಣು ತಿಳಿಯಾಗ್ತದೆ. ಇನ್ನು ಕಣ್ಣಿನ ಗುಡ್ಡೆ ಭಾಗೇನೆ ಕೆಲವೊಮ್ಮೆ ಕೆಂಪುಗಾಗುತ್ತೆ. ಇದಕ್ಕೆ ಕಾರಣ ಅಪಘಾತಗಳಿಂದ ಅಥವಾ ಕಣ್ಣಿಗೆ ಏಟು ಪೆಟ್ಟು ಬಿದ್ದಾಗ ಇಡೀ ಕಣ್ಣು ಕೆಂಪುಗಾಗಬಹುದು, ಒಳಗೆ ರಕ್ತಸ್ರಾವ ಆಗಿ ಅದು ಹೆಪ್ಪು ಕಟ್ಟಬಹುದು. ಇಂಥ ಸಂದರ್ಭದಲ್ಲಿ ದೃಷ್ಟಿ ಕೂಡ ಮಂದ ಆಗುತ್ತೆ, ಆಗ ಸ್ವಲ್ಪ ಚಿಕಿತ್ಸೆ ಮಾಡೋದು ಕಠಿಣವಾಗಬಹುದು. ಮತ್ತೊಂದು ಕಣ್ಣಿಗೆ ಬರತಕ್ಕಂಥ ಸಮಸ್ಯೆ ಅಂತಂದ್ರೆ ಕಣ್ಣು ಬೆಳಗಾಗುವುದು, ದೃಷ್ಟಿ ಮಂದ ಆಗ್ತಕ್ಕಂಥದ್ದು. ಇದಕ್ಕೆ ಕಾರಣ ಅಂತಂದ್ರೆ ಕಣ್ಣಿನ ಗಾಯಗಳು ಮಾದ ನಂತರ ಕೆಲವೊಮ್ಮೆ ಬಿಳಿ ಕಲೆಗಳು ಹಾಗೆ ಉಳ್ಕೋತವೆ. ದೊಡ್ಡ ಗಾಯಗಳಿದ್ರೆ ಬಿಳಿ ಕಲೆ ಇಡೀ ಕಣ್ಣನ್ನೇ ಆವರಿಸಿಕೊಂಡು ಕಣ್ಣು ಬೆಳಗಾಗಬಹುದು. ಅಥವಾ ಮುದಿ ವಯಸ್ಸಿನಲ್ಲಿ ಎತ್ತು ಎಮ್ಮೆಗಳಿಗೆ ಕಣ್ಣಿನ ಪೊರೆ ಬಂದ್ಬಿಟ್ಟು ಕೂಡ ಕಣ್ಣು ಬೆಳಗಾಗಬಹುದು. ಕಣ್ಣು ಬೆಳಗಾದಾಗ ಅದಕ್ಕೆ ಜೀವಿ ನಿರೋಧಕ ಔಷಧಿಗಳನ್ನು ಕೊಟ್ಟು ಮೊದಲು ಗುಣಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಜೀವಿ ನಿರೋಧಕ ಔಷಧಿಗಳಿಂದಲೂ ಅದು ಗುಣವಾಗಲಿಲ್ಲ ಅಂತಂದ್ರೆ ಅದು ದೊಡ್ಡ ಪ್ರಮಾಣದ ಗಾಯದಿಂದ ಆಗಿರಬಹುದು, ಅದಕ್ಕೆ ಚಿಕಿತ್ಸೆ ಮಾಡುವುದು ಬಹಳ ಕಷ್ಟ ಸಾಧ್ಯ. ಇನ್ನು ಕಣ್ಣಿಗೆ ಅನೇಕ ಸಂದರ್ಭದಲ್ಲಿ ಕಣ್ಣಿನ ಮೇಲೆ ಗಡ್ಡೆಗಳಾಗ್ತವೆ, ಈ ಗಡ್ಡೆಗಳು ಹಲವಾರು ಸಲ ಕ್ಯಾನ್ಸರ್ ಗಡ್ಡೆಗಳು ಕೂಡ ಆಗಿರಬಹುದು. ಈ ಗಡ್ಡೆಗಳು ಮೊದಲನೇದಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು ಕಡಲೆಕಾಳಿನ ಗಾತ್ರದಲ್ಲಿ ಅವು ಬೆಳೀತಾ ಇರ್ತವೆ, ನಂತರ ಬಟಾಣಿ ಕಾಳಿನಷ್ಟು ಕೂಡ ದೊಡ್ಡದಾಗಿ ಕ್ರಮೇಣ ಇಡೀ ಕಣ್ಣನ್ನೇ ಆವರಿಸಿಕೊಂಡು ದೃಷ್ಟಿ ಹೀನ ಮಾಡಿಬಿಡ್ತಾವೆ. ನಂತರ ಈ ಗಡ್ಡೆಗಳಿಂದ ರಕ್ತಸ್ರಾವ ಕೂಡ ಬರಲಿಕ್ಕೆ ಶುರುವಾಗುತ್ತೆ. ರಕ್ತ ಬಂದ್ಬಿಟ್ಟು ನೊಣಗಳು ಅದರ ಮೇಲೆ ಕೂತು ಮೊಟ್ಟೆ ಇಟ್ಟು ಮತ್ತಷ್ಟು ರಕ್ತ ಸ್ರಾವ ಆಗೋದು ಪ್ರಾರಂಭ ಆಗ್ತದೆ. ನಂತರ ಇಡೀ ಕಣ್ಣು ಗಡ್ಡೆ ಆವರಿಸಿಕೊಂಡು ದೃಷ್ಟಿ ಕೂಡ ಇಲ್ದಂಗಾಗುತ್ತೆ. ಈ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಒಂದೇ ಇದಕ್ಕೆ ಪರಿಹಾರ. ಶಸ್ತ್ರಚಿಕಿತ್ಸೆ ಅಲ್ಲದೆ ಮಂಜುಗಡ್ಡೆ ಅತಿಶೀತ ಚಿಕಿತ್ಸೆ ಅಂತ ಕೂಡ ಇದಕ್ಕೆ ಇದೆ. ಶಸ್ತ್ರಚಿಕಿತ್ಸೆ ಕಣ್ಣಿನ ಕ್ಯಾನ್ಸರ್ ಪ್ರಾರಂಭ ಹಂತದಲ್ಲೇ ಮಾಡಿಸಿದರೆ ಕಣ್ಣಿನ ದೃಷ್ಟಿ ಉಳಿಸಬಹುದು. ಕೇವಲ ಗಡ್ಡೆಯ ಭಾಗನಷ್ಟೇ ನಾವು ತೆಗೆದುಬಿಟ್ಟು ಇಡೀ ಕಣ್ಣಿನ ದೃಷ್ಟಿಯನ್ನು ನಾವು ಉಳಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ದರಿಂದ ರೈತ ಬಾಂಧವರು ಕಣ್ಣಿಗೆ ಅನೇಕ ರೀತಿಯ ತೊಂದರೆಗಳು ಇದೆ ಅನ್ನೋದನ್ನು ಪ್ರಾರಂಭದಲ್ಲೇ ನೋಡಿ ಅದನ್ನು ತಜ್ಞ ವೈದ್ಯರ ಹತ್ರ ಅವನು ತೋರಿಸಿದಾಗ ಅನೇಕ ಕಣ್ಣಿನ ತೊಂದರೆಗಳನ್ನು ನಿವಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಕಣ್ಣಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಬೀದರಿನ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಒಂದು ಸಲಕರಣೆ ಸೌಲಭ್ಯಗಳು ಇರೋದ್ರಿಂದ ರೈತರು ಇದರ ಪ್ರಯೋಜನವನ್ನು ತಗೊಳ್ಳಬಹುದು. ತಮ್ಮ ಜಾನುವಾರುಗಳನ್ನು ಇಲ್ಲಿಗೆ ತಂದು ಯಾವುದೇ ಒಂದು ಖರ್ಚಿಲ್ಲದೆ ಉಚಿತವಾದಂತಹ ಚಿಕಿತ್ಸೆಯನ್ನು ರೈತರು ಪಡೆಯಬಹುದು ಅಂತ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಧನ್ಯವಾದಗಳು. ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254442. ಬೀದರ್ನ ಎಸ್ಟಿಡಿ ಕೋಡ್ 08482. ಪಶುಪಾಲಕರ ಪರಿಣತಿ. ಜಾನುವಾರುಗಳ ಆರೋಗ್ಯ ಸಂರಕ್ಷಣೆಯಲ್ಲಿ ಅನುಭವಸ್ಥರ ನುಡಿಗಳು. ನಾನು ಮಲ್ಲಿಕಾರ್ಜುನ್ ಪಾಟೀಲ್, ಆರೇಮನಹಳ್ಳಿ, ಸೇಡಂ ತಾಲೂಕ. ಎತ್ತುಗಳಿಗೆ ಯಾವಾಗಲೂ ಕಣ್ಣಿಂದೊಂದು ಸಮಸ್ಯೆಗಳು ಇರ್ತಾವ. ಆಳುಗಳು ಬಾರ್ಕಲ್ಲಿ ಹೊಡಿಲಿ, ಎಲ್ಲಾರ ಕಂಟಿ ಕಮರಿಗಳೇ ಹೊಡಿಲಿ, ಅವಾಗ ನಾವು ಗಿಡಮೂಲಿಕೆ ಔಷಧಗಳಲ್ಲಿ ಅವು ಅಲ್ಲಿ ಹಾಕಬಾರ್ದು. ಡಾಕ್ಟರ್ ಹತ್ತಿರ ಹೋಗಿ ತೋರಿಸಿ ಅವ್ರೇನ್ ಸಲಹೆ ಕೊಡ್ತಾರೋ ಆ ರೀತಿ ನಾವು ಮಾಡಿದಾಗ ಎತ್ತಿನ ಕಣ್ಣು ಆರಾಮ ಆಗ್ತದ. ಇನ್ನೊಂದು ಹೇಳಬೇಕಾದ್ರೆ ಎತ್ತಿಗೆ ಕಣ್ಣಿಗೆ ಸಹಿತ ಕ್ಯಾನ್ಸರ್ ಅಂತ ಬಿಮಾರಿ ಬರ್ಲಿಕ್ಕತ್ತದ. ಅದರ ಬಗ್ಗೆನೂ ಸ್ವಲ್ಪ ನಾವು ಕಾಳಜಿ ವಹಿಸಿ ಪಶು ವೈದ್ಯ ಆಸ್ಪತ್ರೆಗೆ ಹೋಗಿದ್ರೆ ಅವನ್ನು ಸಹಿತ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ನಾ ಹೇಳಕ್ ಇಚ್ಛೆ ಪಡ್ತೇನೆ. ನಮ್ಮೆತ್ತಿಗೇನು ಕಣ್ಣು ಬೇನೆ ಆಗಿತ್ತು. ನಾ ನಿತ್ಕೊಳ ಸಮೀಪ ಹೋದತ್ನಾಗ ನಮ್ಮ ಎತ್ತಿನಿಂದ ಕಣ್ಣು ಒಂದ್ ದಿವಸ ಪಿಚ್ ಬಂತು. ಆ ಪಿಚ್ ಬಂದು ಹಿಂಗ್ ನೋಡೋದ್ರ ಹಿಂಗ್ ಕೈ ಆಡಿಸಿ ನೋಡದ ಅದಕ್ಕೆ ಹಿಂಗ ಸ್ವಲ್ಪ ಅನುಮಾನಿಸಿ ಅನುಮಾನಿಸಿ ನೋಡ್ಲಿಕ್ಕತ್ತು. ಮತ್ ಆ ದಿವಸ ಮತ್ ಮರದಿವಸನು ಹೋಗಿ ನೋಡದ, ಸ್ವಲ್ಪ ಕಣ್ಣಿನ ಮೇಲೆ ಬಾವ್ ಬಂದಿತ್ತು. ಯಾಕೋ ಹೀಗಾಗ್ಲಿಕ್ಕತ್ತ ಅಂತ ಹೇಳಿಸಿ ನಾನು ಡಾಕ್ಟರ್ ಹತ್ತಿರ ಎತ್ತುಗಳು ಹೊಡ್ಕೊಂಡು ಒಯ್ದವು. ಅವ್ರು ಹೇಳಿದ್ರು ಗೌಡ್ರೆ ಎತ್ತಿಗೆ ಕಣ್ಣಿನ ಕ್ಯಾನ್ಸರ್ ಆಗ್ಯದ, ಇದಕ್ಕೆ ಆಪರೇಷನ್ ಮಾಡ್ಬೇಕಂತ ಅವ್ರು ಹೇಳಿದ್ರು. ಅದೇ ರೀತಿ ನಾವು ಒಂದೆರಡು ದಿವಸ ಬಿಟ್ಟು ಕಣ್ಣಿನ ಆಪರೇಷನ್ ಮಾಡಿದೆವು. ಡಾಕ್ಟರ್ ವಿಶ್ವನಾಥ್ ಹಾಗೆ ಅವರು ಆಪರೇಷನ್ ಮಾಡಿದ್ರು. ಈಗ ಎಲ್ಲ ಎತ್ತ ಆರಾಮಾಗ್ಯದ. ಈ ವಿಷಯ ತಮಗೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇನೆ, ಸಂತೋಷ ಆಗ್ತದ. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈ ಕಾರ್ಯಕ್ರಮ ತಮಗ ಹೆಂಗ ಅನಿಸ್ತು ಅನ್ನೋದನ್ನ ನಮಗ ಎಸ್ಎಂಎಸ್ ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ನಂಬರ್ 9448230070. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರ. ಸಲಹೋ ಆತನ ಚುಕ್ಕೋಳ, ಸಲಹೋ ಆತನ ಚುಕ್ಕೋಳ, ಜ್ಞಾನಿ ವ್ಯಾಸರಿಕ್ಯಾಗ ಮಮತೆಯ ತೋರಿದರ, ಬ್ಯಾನಿ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಆನಂದದ ಹೊಳೆಯು. ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ಆನಂದದ ಹೊಳೆಯು ಹರದಂಗ. ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲು. ಸಂತಲನ ಶೋಭಾ ಎನ್ನುವ ಕೇಳಿ. ಬಿಳಿಯತ್ತ ಮಾನಿಂಗ, ಕರಿಯತ್ತ ಕಾಳಿಂಗ. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಕರಿಯತ್ತ ಕಾಳಿಂಗ. ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಇದುವರೆಗೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯ ಮರುಪ್ರಸಾರದಲ್ಲಿ ಕಣ್ಣಿನ ಕಾಳಜಿ ಕುರಿತು ಮಾಹಿತಿ ಮಾಡಿಕೊಂಡಿರಿ. ಈಗ ಲಕ್ಷ್ಮೀಬಾಯಿ ಅಮೃತ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಭಕ್ತಿಯಲೆಂದ ಭಜನ ಮಾಡಿದರ ದೇವರ ನಿಮಗಲಿ ತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಭಕ್ತಿಯಲೆಂದ ಭಜನ ಮಾಡಿದರ ದೇವರ ನಿಮಗಲಿ ತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಚೇತಾರ ಮಹುಟ್ಟಿ ಬಂದಾನ ಬಿಡಲಂತಾನ ಸೀತಾರಾಮ ಹಠ ಹಿಡಿದಾನ ಉಣಸು ಇದುವರೆಗೆ ಲಕ್ಷ್ಮೀಬಾಯಿ ಅಮೃತ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ ಕೇಳೋಣಂತ.